ಅಂದರೆ ಅಷ್ಟು ಡಯಾಮೀಟರ್ ಇರತಕ್ಕಂಥ ಪಿ ಯು ಸಿ ಪೈಪನ್ನು ತೊಗೊಂಡ್ಬಿಟ್ಟು ಕಟ್ ಮಾಡಿ ಎರಡು ಕಡೆಗೂ, ಅದ್ರ ಒಳಗಡೆ ಇನ್ನೂ 2 inch ಬರುತ್ತೆ, 20 centimeter ಬರ್ತವೆ ಅಂತ ಒಂದು 4 ತೊಗೊಂಡ್ಬಿಟ್ಟು, ಆ ಸಣ್ಣದು ಏನು ಬರುತ್ತಲ್ಲ ಪಿ ಯು ಸಿ ಪೈಪು, ಅದನ್ನು ಎರಡು ಕಡೆ ಕಟ್ ಮಾಡಿಬಿಟ್ಟು ಈ ಥರ ಏನು ಪೇಪರ್ಗಳಲ್ಲಿ ನಾವು ಹಾಕಿರ್ತೀವಲ್ಲ ಅದನ್ನು ರೋಲ್ ಮಾಡಿ ಅದರೊಳಗೆ ಇಡಬೇಕು. ಪಿ ವಿ ಸಿ ಪೈಪ್ ಒಳಗೆ ಇಟ್ಟು ಅಂತ ಸಣ್ಣ ಸಣ್ಣ 4-5 ಸುರುಳಿ ಮಾಡಿರ್ತೀವಲ್ಲ ಪಿ ವಿ ಸಿ ಪೈಪ್ಗಳನ್ನ, ಅದನ್ನು ದೊಡ್ಡ ಪಿ ವಿ ಸಿ ಪೈಪ್ ಒಳಗಡೆ ಇಡಬೇಕು, ಸೈಡ್ಗೆ ಎರಡು ಕಡೆ ಮುಚ್ಚಬೇಕು. ಅದು ಒಳ್ಳೇದು, ಅದು ಈಸಿ ಮೆಥಡ್ ಅಂದ್ರೆ, ಅದು ಒಂಥರ ಈ ಲ್ಯಾಬೊರೇಟರಿ ಮಾಡೋದಕ್ಕೆ ಸ್ವಲ್ಪ ಸರಿ ಅನ್ಸುತ್ತೆ. ಅದನ್ನು ಸಹ ನೀವು 8-10 ಬಿಡಬೇಕು. ಈ ಪದ್ಧತಿ ಬಿಟ್ಟರೆ ರೈತರು ಅದಾದ್ಮೇಲೆ ಇನ್ನ ಒಂದು ಪದ್ಧತಿ ಅಂದ್ರೆ ಮರಳು ಒಂದು ಟ್ರೈನಲ್ಲಿ ಮರಳು ಚೆನ್ನಾಗಿ ಮರಳು. ಅದು ಇನ್ನು ಹೇಳ್ಬೇಕಂದ್ರೆ ಸ್ವಲ್ಪ ಒಂದೆರಡು ದಿನ ಬಿಸಿಲಲ್ಲಿ ಒಣಗಿಸ್ಬೇಕು, ಯಾಕಂದ್ರೆ ಅದರಲ್ಲಿರ್ತಕ್ಕಂಥ ರೋಗಾಣುಗಳು ಕ್ರಿಮಿಗಳೆಲ್ಲ ಸಾಯ್ತವೆ. ಅಂತ ಒಂದು ಉಸುಕನ್ನು ತಗೊಂಡು ಬಂದ್ಬಿಟ್ಟು ಒಂದು ಟ್ರೈನಲ್ಲಿ ಹಾಕಿ, ಅಥವಾ ಒಡೆದೋಗಿರ್ತಕ್ಕಂಥ ಯಾವ್ದಾದ್ರು ಟಬ್ ಇರ್ಬೋದು, ಕೊಡ ಇರ್ಬೋದು, ಬಕೆಟ್ ಇರ್ಬೋದು, ಯಾವ್ದಾದ್ರು ತಮ್ಮಲ್ಲಿರ್ತಕ್ಕಂಥದ್ದನ್ನು ಅಥವಾ ಮಣ್ಣಿನ ಮೇಲನ್ನು ಹೊರಗಡೆ ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಲೈನ್ ಹಾಕಿ ನೀರು ಹಾಕಿ ಬೀಜಗಳನ್ನ ಹಾಕಿ ಮುಚ್ಚಬೇಕು. ಮುಚ್ಚಿ ಮತ್ತೆ ಅಂದ್ರೆ ಇಲ್ಲಿ ಪೇಪರಲ್ಲಿ ಮತ್ತೆ ಲ್ಯಾಬೊರೇಟರಿಯಲ್ಲಿ ಸ್ವಲ್ಪ ಬೇಗ ಬರ್ತವೆ, ಏನಿರುತ್ತೆ ಅಲ್ಲಿ ಒಂದು 2-3 ತಡವಾಗಿ ಬರ್ತವೆ. ಇಲ್ಲಪ್ಪ ನಮಗೆ ಮರಳನ್ನು ತರಲ್ಲ, ನಮ್ದೇ ಹೊಲ ಇದೆ, ಹೊಲದಾಗೆ ಮಾಡಿಬಿಡ್ತೀವಿ, ಹೆಂಗಿದ್ರು ಹೊಲಕ್ಕೆ ಅಡ್ಡಾಡ್ತೀವಿ ಅನ್ನೋದಾದ್ರೆ ಆ ಹೊಲದಲ್ಲೇನೆ ಒಂದಿಷ್ಟು ಮಣ್ಣನ್ನು ಲೂಸ್ ಮಾಡ್ಕೋಬೇಕು. ಲೂಸ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ನೀರು ಹಾಕಿ ಸಾಲು ಕೊರೆದು ಅದರಲ್ಲೂ ಬೀಜಗಳನ್ನು ಹಾಕಿ ಪರೀಕ್ಷೆ ಮಾಡ್ಬೋದು. ಬಿಡು ಒಂದು 1 ಅಥವಾ 10 ನಂತರ ಅವರು ನೋಡಿದರೆ ಎಷ್ಟು ಪ್ರಮಾಣದಷ್ಟು ಬೀಜ ಮೊಳಕೆ ಹೊಡೆದಿದ್ದಾವೆ ಅಂತ ಗೊತ್ತಾಗ್ತದೆ. ಈಗ ಜಾಸ್ತಿ ಬಂತು ಅಂತಂದ್ರೆ ಒಳ್ಳೆಯದು, ಚೆನ್ನಾಗಿದೆ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಕಡಿಮೆ ಇತ್ತು ಮೊಳಕೆ ಕಡಿಮೆ ಬಂದಿತ್ತು ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ನಿರ್ಧಾರ ಮಾಡಬೇಕು. ಮತ್ತೆ ವಿಶೇಷವಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ಬೀಜ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ? ಬೀಜ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಅದಕ್ಕಿಂತ ಮುಂಚಿತವಾಗಿ ಬೀಜ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗ ನಮಗಿನ್ನ ಅನೇಕ ಸ್ಕೋಪ್ ಅವಕಾಶಗಳಿದೆ. ಬರೀ ಕೇವಲ 6,000 ಸ್ಯಾಂಪಲ್ಗಳು ಕಡಿಮೆ ಆಯ್ತದು, 6 ಜಿಲ್ಲೆಗಳಿಗೂ ಅಥವಾ ಇಡೀ ಇದಕ್ಕೆ ಹೋಲಿಸಿದ್ರೆ, ಇನ್ನು ರೈತ ಮುಂದೆ ಮುಂದೆ ಬಂದು ತಮ್ಮ ಸ್ಯಾಂಪಲ್ಗಳನ್ನು ಮಾದರಿಗಳನ್ನು ಪರೀಕ್ಷೆ ಮಾಡಿ ಬಳಸಲೇಬೇಕು. ಈಗ ಇದರಿಂದ ಆಗಿರ್ತಕ್ಕಂಥ ಈಗ ನಾವು ಕೇಳ್ಬೋದು, ಪರೀಕ್ಷೆ ಮಾಡೋಕೆ ಮಾಡಿ ಬಿತ್ತಿದ್ರೆ ಅದಕ್ಕೆ ಏನು ಮುಂಜಾಗ್ರತೆ ಕ್ರಮ ತಗೋಬೇಕು, ನಾವು ಬೀಜೋಪಚಾರ ಮಾಡಬೇಕು ಬೇಡೋ ಅವೆಲ್ಲ ಗೊತ್ತಾಗುತ್ತೆ, ಅಥವಾ ಎಷ್ಟು ಬೇಕು ಅದೆಲ್ಲ ಮಾಡ್ಕೋಬಹುದು. ಅದಲ್ಲದೇ ಇದಾದ ನಂತರ ಲಾಭ ಜಾಸ್ತಿ ಇದೆ. ಈಗ ನಮ್ಮಲ್ಲಿ ಪ್ರಧಾನಮಂತ್ರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಡಬಲಿಂಗ್ ದ ಫಾರ್ಮರ್ಸ್ ಇನ್ಕಮ್, ನಮ್ಮ ರೈತರ ಆದಾಯ ದ್ವಿಗುಣಗೊಳ್ಳಬೇಕು. ಈಗ ನೀವು ಉತ್ತಮ ಗುಣಮಟ್ಟದ ಬೀಜ ನೀವು ಬಳಸದೇ ಇದ್ರೆ, ಈಗ ನೀವು ಏನೇ ಹಾಕ್ರಿ, ಗೊಬ್ಬರ ಹಾಕ್ರಿ, ನೀರ್ ಹಾಕ್ರಿ, ಗುಣಮಟ್ಟದ ಬೀಜ ಇಲ್ಲ ಅಂದ್ರೆ ಲಾಸ್ ಆಗ್ಬಿಡ್ತದೆ. ನೀವು ಒಳ್ಳೆ ಗುಣಮಟ್ಟದ ಬೀಜದಿಂದನೇ 20-30% ಲಾಭ ಮಾಡಬಹುದು ನೀವು. ಅದು ಅವ್ರಿಗೆ ಅರಿವಾಗ್ಬೇಕು. ಅದು ಅರಿವಾಯ್ತು ಅಂತಂದ್ರೆ ಇಲ್ಲಿ ಜಾಗೃತರಾಗಬೇಕು, ಬೀಜವನ್ನ ಬಿತ್ತನೆಗೆ ಬಳಸಬೇಕು. ಈಗ ಅವ್ರೇನಂತಾರೆ, ಇಷ್ಟು ಯಾಕಪ್ಪ ಸುಮ್ನೆ ತರ್ತೀವಿ ಬಿತ್ತ ಬಿಡ್ತೀವಿ, ಅಥವಾ ಇಲ್ಲೇ ಮನೇಲೆ ಇದಾವೆ ಅವ್ನ ಮತ್ತೆ ಹಾಕಿ ಹಾಕ್ಬಿಟ್ರು, ಮನೇಲಿರೋ ಬೀಜ 5 kg ಬದಲು 10 kg ಹಾಕಿದ್ರು ಏನಾಗಲ್ಲ, ಜಾಸ್ತಿ ಹಾಕ್ಬಿಡು. ಆದ್ರೆ ಸದೃಢವಾಗಿರ್ತಕ್ಕಂಥ ಬೀಜಗಳು ಎಷ್ಟು ಬೇಕೋ ಅಷ್ಟೇ ಹಾಕೊಂಡ್ರೆ ಇಳುವರಿ ಚೆನ್ನಾಗಿ ಬರ್ತದೆ. ಅದು ಅರ್ಥ ಆಗ್ಬೇಕು. ಅದಲ್ದೇ ಏನೇನು ಲಾಭ ಅಂತ ತಿಳ್ಕೊಂಡ್ರೆ ಅವ್ರು ಮುನ್ನುಗ್ಗಿ ಬರ್ತಾರೆ. ಅದು 1-2 ನಿಮ್ಗೆ ತಿಳಿಸ್ಕೊಡೋಣ ಅಂತ ಇಷ್ಟಪಡ್ತೀನಿ. ಈ ಬೀಜ ಪರೀಕ್ಷೆ ಮಾಡಿದ ನಂತರ ನೀವೇನು ಒಳ್ಳೆ ಬೀಜ ಬಿತ್ತುತ್ತೀರಲ್ಲ, ಉತ್ತಮವಾಗಿ ಇದಾವ ಇಲ್ಲ ಅಂತ ನಮಗೆ ಗೊತ್ತಾಗ್ತದೆ ಪರೀಕ್ಷೆಯಿಂದ. ಇದರಿಂದ ಒಂದೇ ಗಾತ್ರದ ಬೀಜಗಳು ಸಿಗ್ತವೆ. ಒಂದೇ ಗಾತ್ರದ ಬೀಜ ಇರೋದ್ರಿಂದ ಬೆಳೆ ಸಮನಾಗಿರೋದ್ರಿಂದ ಕೂರ್ಗೆಯಿಂದ ಬಿತ್ತಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ನೀವು 10-12 kg ಬಳಸೋ ಬದಲು ಸ್ವಲ್ಪ ಪ್ರಮಾಣದ ಬೀಜ ನಾವು ಉಳಿತಾಯ ಮಾಡೋ ಬೀಜ ಎಷ್ಟು ಬಳಸ್ತಿರೋದ್ರಿಂದ, ಉತ್ತಮ ಬೀಜಗಳನ್ನ ಬಳಸೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬೀಜ ಮೊಳಕೆ ಹೊಡಿತದೆ. ಎಕರೆ ವಾರ ಎಷ್ಟು ನಮಗೆ ನಿರ್ದಿಷ್ಟವಾಗಿ ಸಸಿಗಳು ಬೇಕು. ಈಗ ನೋಡಿ, ಈಗ ತೊಗರಿ ಆಗಲಿ ಈಗ ಬಿತ್ತಾರೆ, ಬಿತ್ತಬಿಟ್ಟು ಮನೆ ಬಂದ್ಬಿಡ್ತಾರೆ, ಒಂದು 15 ಹೋಗಿ ನೋಡಿದ್ರೆ ಕೆಲವೊಂದಿಷ್ಟು ಸಸಿಗಳು ಅಲ್ಲಲ್ಲೇ ಸಾಯ್ತಾ ಇರ್ತವೆ. ಅದು ಮುಂಚೆನೆ ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಸಿಗಳು ಇದ್ರಲ್ಲಿ ರೋಗ ಇದೆ. ಸಸಿ ಸಾಯೋರು ಕೊಳೆ ರೋಗ ಬರುತ್ತೆ, ಕಾಂಡ ಕೊಳೆ ರೋಗ ಬರುತ್ತೆ, ಇವೆಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ. ಪರೀಕ್ಷೆ ಮೊದಲೇ ಮಾಡಿಸ್ಕೊಂಡ್ಬಿಟ್ರೆ ನಾವು ಜಾಸ್ತಿ ಬಿತ್ತಬೇಕಾ ಕಡಿಮೆ ಬಿತ್ತಬೇಕಾ ಅದು ಗೊತ್ತಾಗುತ್ತೆ. ಅಥವಾ ಅದಕ್ಕೇನು ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಬೇಕು. ಈ ಅದೇ ಅಲ್ಲದೆ ಈಗ ಉತ್ತಮ ಬೀಜಗಳಿಂದ ಬಂದಿರತಕ್ಕಂಥ ಸಸಿಗಳೇನಿರ್ತಾವಲ್ಲ, ಸದೃಢವಾಗಿರ್ತವೆ, ಶಕ್ತಿಯುತವಾಗಿರ್ತವೆ, ಏಕರೂಪದಿಂದ ಬೆಳೀತವೆ.

ಶರಣ ಮದನ ಅಂತಿಗೆ ಶರಣ ಶಂಕರ ಗಂಡನ ಶರಣ ಏಕ ಭಾವದಲ್ಲಿ ಶಿವ ಶರಣ ಮದನ ಅಂತಿಗೆ ಶರಣ ಶಂಕರ ಗಂಡನ ಶರಣ ಏಕ ಭಾವದಲ್ಲಿ ಶಿವ ಶರಣ ಮದನ ಅಂತಿಗೆ ಶರಣ ಶಂಕರ ಗಂಡನ ಶರಣ ಏಕ ಭಾವದಲ್ಲಿ ಶಿವ ಶರಣ ಏಕ ಭಾವದಲ್ಲಿ ನಾಕು ಪಾದಕ್ಕೆ ಶಿವ ಶರಣ ಏಕ ಭಾವದಲ್ಲಿ ಶಿವ ಶರಣ ನಂಬಸವ ನಾಕು ಪಾದಕ್ಕೆ ಶಿವ ಶರಣ ಮೊದಲಾಂತಿಗೆ